ಏನು ಖರ್ಚು ಹಾಗೆ ಪ್ರತಿಯೊಬ್ಬರು ರೈತರಲ್ಲಿ ಇವು ಆಡುಗಳಾಗ್ಲಿ ಎಮ್ಮೆ ಆಗ್ಲಿ ಆಕಳುಗಳಾಗ್ಲಿ ಇವು ರೈತ ಮಿತ್ರ ಅಂದಂಗೆ ಸರ್ ಅವಕ್ಕೆ ಕಂಪಲ್ಸರಿ ಎಲ್ಲರ ಕಡೆ ಇರ್ತಾವ ಮತ್ತೆ ಅದರದಿಂದ ನಾವು 2 ಚೀಲ ಗೊಬ್ಬರ ಕೆಟ್ಟ ಸರ್ 3,000 ರೂಪಾಯಿ ಉಳಿಸಿದಂಗೆ ಆಗ್ಬಿಡ್ತು ಹಂಗಾಗಿ ಈ ರೀತಿ ನಾವು ಪ್ರತಿ 15 ದಿವಸಕ್ಕೊಮ್ಮೆ ಕೊಡ್ತಾ ಹೋಗ್ಬಿಡ್ತೀವಿ ಸರ್ ಆಮೇಲೆ ಇದು ಅಲ್ಲದೆ ಮೀನಿನ ಔಷಧ ಫಿಶ್ ಆಯಿಲ್ ಅಂತ ಹೇಳಿ ಸರ್ ಫಿಶ್ ಆಯಿಲ್ ಇದು ಬಹಳ ಸಿಂಪಲ್ ಸರ್ ನಾವು 10 ಕೆಜಿ ಮೀನುಗಳನ್ನ ಕೊಂಡ್ತೊಂಬರ್ತೀವ್ರಿ ಇದರ ಜೊತೆ 10 ಕೆಜಿ ಈಗ ಸರ್ ಆರ್ಗ್ಯಾನಿಕ್ ಬೆಲ್ಲ ಅಂತ ನಮ್ಮ ಮಾರ್ಕೆಟ್ ಒಳಗೆ ಸಿಗಾಕತ್ತದ್ರಿ ಆ ಬೆಲ್ಲ ತೊಗೊಂಡ್ಬರ್ತೀವ್ರಿ ಅದನ್ನ ಮೇಣನ್ನ ಪೀಸ್ ಪೀಸ್ ಮಾಡಿ ಒಂದ್ ಬ್ಯಾರಲ್ ಹಾಕಿ ಆ ಬೆಲ್ಲನ್ ಏನ್ ಮಾಡ್ತೀವಿ ಸರ್ ಪೀಸ್ ಮಾಡ್ತೀವಿ ಸರ್ ಪೀಸ್ ಮಾಡಿ ಅದ್ರೊಳಗೆ ಒಂದ್ ಹನಿ ನೀರ್ ಹಾಕೋದಿಲ್ಲ ಸರ್ ಒಂದ್ ಹನಿ ನೀರ್ ಹಾಕಲಾರ್ದಿ ನಾವು ಬ್ಯಾರಲ್ ಅನ್ನ ಪೂರ್ತಿಯಾಗಿ ಪ್ಯಾಕ್ ಮಾಡ್ತೀವಿ ಸರ್ ಪೂರ್ತಿಯಾಗಿ ಪ್ಯಾಕ್ ಮಾಡಿ 25 ದಿವಸ ಬಿಡ್ತೀವಿ ಸರ್ 25 ದಿವಸ ಅಂದ್ರೆ ಆ ಬ್ಯಾರಲ್ ಫುಲ್ ಹಿಂಗ್ ಚಬಟ್ ಆಗಿಬಿಡ್ತದೆ ಸರ್ ಒಳಗೆ ಏರ್ ಫಾಸ್ ಆಗಂಗಿಲ್ಲ ಚಬಟ್ ಆಗಿಬಿಟ್ಟು ಮತ್ತೆ ನಾರ್ಮಲ್ ಟೇಜಿಗೆ ನಾವು ಪ್ಯಾಕ್ ಮಾಡಂಗೆ ಹೆಂಗ ಅದು ಒಂದು ಟೇಜಿಗೆ ಬಂದಿರ್ತದಲ್ಲ ಸರ್ ಇರ್ತದಲ್ಲ ಆ ಟೇಜಿಗೆ ಬತ್ತಂದ್ರೆ ಇದು ಆಯಿಲ್ ಆಗ್ಯದ ಅಂತ ನಾವು ಕನ್ಫರ್ಮ್ ಮಾಡ್ಕೊಂತೀವ್ರಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅದನ್ನ ಓಪನ್ ಮಾಡಿ ಸೋಸಿ ನಾವು ಮ್ಯಾಲ್ ಸ್ಪ್ರೇ ಮಾಡೋದಾದ್ರೆ 2 ml 1 ಲೀಟರ್ ನೀರಿಗೆ 2 ml ಹಾಕೊಂಡು ಮ್ಯಾಲ್ ಸ್ಪ್ರೇ ತೊಂತೀವ್ರಿ ಆಮೇಲೆ ಪ್ರತಿ ತಿಂಗಳ ಅಥವಾ 25 ದಿವಸ ನಮ್ಮ ಗಿಡದ ಬೆಳವಣಿಗೆ ನೋಡಿಕೊಂಡು ನಾವು 1 ಎಕರೆಗೆ 2 ಲೀಟರ್ ದರ ನಾವು ಡ್ರಿಪ್ ಮುಖಾಂತರ ಕೊಟ್ಬಿಡ್ತೀವಿ ಸರ್ ಇದರಿಂದ ಏನು ಉಪಯೋಗ ಆಗುತ್ತೆ ಇದರಿಂದ ನಾವು ಗಿಡಕ್ಕೆ ಬೆಳವಣಿಗೆ ರೀ ಸರ್ ಆಮೇಲೆ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟಿಂಗ್ ಮಾಡಂಗಿಲ್ಲ ಸರ್ ಆಮೇಲೆ ಮಿಲಿ ಬಗ್ ಆಮೇಲೆ ನಮ್ಗೆ ಸ್ವಲ್ಪ ಕೀಟನಾಶಕನೂ ಬರಂಗಿಲ್ಲರಿ ಸರ್ ಇದರದಿಂದ ಆಮೇಲೆ ಮಿಲಿ ಮಗ್ ಅಂತ ನಮ್ಮ ಪ್ಲಾಟ್ ಒಳಗೆ ಹೆಜ್ಜೆನೆ ಇಡಂಗಿಲ್ಲ ಸರ್ ನಾವು ಮಿಲಿ ಬಗ್ ಸಲುವಾಗಿ ಬಂದ್ ಬಳಕ ನಾವು ಗುದ್ದಾಟ ಮಾಡೋದಿಲ್ಲ ಸರ್ ಬರೋಕ್ಕಿಂತ ಮೊದಲೇನೆ ನಾವು ಇದು ಸಿಂಪಲ್ ಆಗಿ ಮಾಡಿಬಿಟ್ಟೇವ ಅಂದ್ರೆ ನಮ್ಗೆ ಯಾವುದೇ ತೊಂದರೆ ಆಗಂಗಿಲ್ಲ ಸರ್ ಇದು ಇದಲ್ದೆ ಬೇರೆ ಯಾವ್ಯಾವ ಕ್ರಮ ಅನ್ಸುತ್ತೆ ಆಮೇಲೆ ಸರ್ ಈಗ ನೋಡ್ರಿ ನಾವು ಮಳೆ ಆಗುತ್ತಲ್ಲ ಸರ್ ಅಕ್ಟೋಬರ್ ಟೈಮ್ದಲ್ಲಿ ಮಳೆ ಆಗುತ್ತೆ ಸರ್ ಮಳೆ ಆಗೋದ್ರಿಂದ ಏನಾಗ್ಬಿಡ್ತದೆ ಗೊನೆಗಳು ಅದೇ ಹೂ ಜಸ್ಟ್ ಆಗಿ ಗೊನೆ ಹೊರಗೆ ಬರ್ತಿರ್ತದೆ ಆ ಮೂಮೆಂಟ್ ಅಲ್ಲಿ ಸರ್ ಈಗ ಈ ತಮಿಳುನಾಡು ಕಡೆಯಿಂದ ಸೈಕ್ಲೋನ್ ಬರುತ್ತಲ್ಲ ಸರ್ ನಮ್ದು ದ್ರಾಕ್ಷಿ ಆ ಟೈಮ್ದಾಗ ಫ್ಲವರಿಂಗ್ ಅಂತ ಇರ್ತದ್ರಿ ಆ ಟೈಮ್ದಾಗ ಬಹಳಷ್ಟು ಸಮಸ್ಯೆ ಆಗ್ತದ್ರಿ ಆಳೆ ಕಾಳು ಉದುರಿ ಹೋಗೋದು ಗೊನೆ ಕರಿಗೆ ಹೋಗೋದು ಹಿಂಗೆಲ್ಲ ಆಗ್ತಿರ್ತದೆ ಆ ಟೈಮ್ದಾಗ ಏನ್ ಮಾಡ್ತೀವಿ ಸರ್ ಟೈಕೋಡ್ರಮರ ಸೋಡೋಮನಸ ಬ್ಯಾಸಿಲಿಸ್ ಇವು ಮೂರು 1 ಲೀಟರ್ ನೀರಿಗೆ 5 ml ಹಾಕೊಂಡು ಸ್ಪ್ರೇ ತಗೊಂಡು ಮುಂದೆ ನಾವು ಅದ್ರ ಮೂಮೆಂಟ್ ನೋಡ್ಕೊಂಡು ನಾವು ಸ್ಪ್ರೇ ಮಾಡ್ಕೊಂತೀವಿ ಸರ್ ಮತ್ತೆ ಆಮೇಲೆ ಇನ್ನ ದಾವಣಿ ಬಂದಾಗ ಸರ್ ಸಾಕಷ್ಟು ಔಷಧಗಳನ್ನ ಸ್ಪ್ರೇ ಮಾಡ್ತಾರೆ ರೈತರು ಹೌದ್ರಿ ಯಾಕಂದ್ರೆ ಕಾಸ್ಟ್ಲಿ ರೀ ಮತ್ತೆ ಎಲ್ಲ 4,000 5,000 10,000 ಏನು ಮಾಡಂಗಿಲ್ಲ ಸರ್ ನಾನು ಒಂದ 100 ಲೀಟರ್ ನೀರಿಗೆ 700 ಗ್ರಾಮ್ ಬೆಲ್ಲ ತಗೊಂತೀನಿ ಸರ್ ಆಮೇಲೆ ಜಿಂಕ್ ಜಿಲೆಟೆಡ್ ಜಿಂಕ್ ತಗೊಂತೀನಿ ಅದು 100 ಗ್ರಾಮ್ ತಗೊಂತೀನಿ ಆಮೇಲೆ ಇದರ ಜೊತೆ ಏನದ ನಾವು ತುತ್ತೆ ಸರ್ ಈ ತುತ್ತೆ ಅದನ್ನದ 200 ಗ್ರಾಮ್ ತಗೊಂಡು ಒಂದ್ ಸ್ಪ್ರೇ ಕೊಟ್ಬಿಡ್ತೀವಿ ಸರ್ ಈ ದವಣಿ ಒಟ್ಟ ನಮ್ಮ ಪ್ಲಾಟ್ ಒಳಗೆ ಎಂಟ್ರಿ ಮಾಡಂಗಿಲ್ಲ ಸರ್ ಇದು 20 ದಿವಸಕ್ಕೊಮ್ಮೆ ಕೊಡ್ತೀವಿ ಸರ್ ಆಮೇಲೆ 30 ದಿವಸಕ್ಕೊಮ್ಮೆ ಕೊಡ್ತೀವಿ ಸರ್ ಮುಗಿತು ದವಣಿ ಟೀಚರ್ ಮುಗಿದ ಹೋಗ್ಬಿಡ್ತೀವಿ ಸರ್ ಅಷ್ಟೇ ಎರಡೇ ಸರಿ ಸರ್ ಯಾವುದೇ ಸ್ಪ್ರೇ ಕೊಡಂಗಿಲ್ಲ ಇನ್ನೇನು ವಾತಾವರಣದಾಗ ಸ್ವಲ್ಪ ಮಳೆ ಅಥವಾ ನೀರಿನ ಈ ಮುಂಜು ಬೀಳ್ತದಲ್ಲ ಸರ್ ಆ ಟೈಮ್ದಾಗ ಒಂದು ಎಮ್ಮು ಅಥವಾ ಬಾವಿಷ್ಟನ್ನು ಸ್ಪ್ರೇ ಮಾಡ್ಕೊಂಡು ಬಿಟ್ಬಿಡ್ತೀವಿ ಸರ್ ಆಮೇಲೆ ಇದಲ್ಲದೆ ಕೆಲವೊಂದು ರೈತರು ಏನ್ ಮಾಡ್ತಾರೆ ಸರ್ ಔಷಧಿ ಹಾಕುವಲ್ಲಿ ಸರ್ 200 ಗ್ರಾಮ್ ರೀ ಹಾಕ್ರಿ ಅಂತ ಒಂದು ಅಳತೆ ಇರುತ್ತೆ ಸರ್ ಅದು ಅವರು ಏನ್ ಮಾಡಿರ್ತಾರೆ 250 ಗ್ರಾಮಿಂದ ಒಂದು ಪ್ಯಾಕ್ ತಂದಿರ್ತಾರೆ ಏ 50 ಗ್ರಾಮಿಗೆ ಏನಾಗುತ್ತೆ ಬಿಡು ತಂದು 50 ಗ್ರಾಮು ಹಾಕಿಬಿಡ್ತಾರೆ ಅದು ಪ್ಲಾಟ್ ಕಾರ್ಚಿಂಗ್ ಆಗಿಬಿಡ್ತದೆ ಅಂತ ಟೈಮ್ದಾಗ ನಾವೇನ್ ಮಾಡ್ತೀವ್ರಿ ಅಂತ ರೈತರಿಗೆ ಸಜೆಸ್ಟ್ ಮಾಡೋದು ಅಥವಾ ನಾವೇನ್ ಮಾಡ್ತಾ ಆ ರೀತಿ ನಾವು ಮಾಡೋದಿಲ್ಲರಿ ಸರ್ ಒಂದ್ ವೇಳೆಗೆ ನಮ್ಮ ಪ್ಲಾಟ್ ಒಳಗೆ ಆದ್ರೂ ಅಥವಾ ನಮ್ಮ ಸುತ್ತಮುತ್ತ ಇದ್ದಂತ ರೈತರಿಗೆ ಏನ್ ಮಾಡ್ತೀವ್ರಿ ಬೆಲ್ಲ ಸರ್ ಈ ನಮ್ಮ ಆರ್ಗ್ಯಾನಿಕ್ ಬೆಲ್ಲ ಇರ್ತದಲ್ಲ 1 ಲೀಟರ್ ನೀರಿಗೆ 2 ಗ್ರಾಮ್ ಬೆಲ್ಲ ಹಾಕಿಸಿ ಒಂದ್ ಸ್ಪ್ರೇ ತೊಗೊಂಡ್ಬಿಡ್ತೀವ್ರಿ ಅದೆಲ್ಲ ಇದ್ದಂತ ಒಟ್ಟು ಕೆಮಿಕಲ್ಸ್ ನಾವು ಹೊರಗೆ ಹಾಕ್ಬಿಡ್ತೇವೆ ಸರ್ ಹೊರಗೆ ಹಾಕಿ ನಾವು ಅದನ್ನ ಮತ್ತೆ ನಾವು ಒಂದ್ ಔಷಧ ಹೊಡ್ಕೊಂಡ್ ಬಿಟ್ಟೆ ಅಂದ್ರೆ ಮೊದಲ್ ನಮ್ ತಪ್ಲ ಹೆಂಗಿರ್ತದಲ್ಲ ಆ ರೀತಿ ನಾರ್ಮಲ್ ಟೇಜಿಗೆ ಬಂದ್ಬಿಡ್ತೀವಿ ಇದಲ್ದೇ ರೀ ಸರ್ ನೀರಿನ ಪಿಎಚ್ ಮಾಡಕ್ ಈಗ ನೀರಿನ ಪಿಎಚ್ ನೋಡ್ರಿ ನೀರಿನ ಪಿಎಚ್ ಪರೀಕ್ಷೆ ಮಾಡಿಸ್ತೀರಾ ಹೇಗೆ ಇಲ್ಲ ಪರೀಕ್ಷೆ ಮಾಡಿಸಲ್ ಸರ್ ನಾವು ಅಂದ್ರೆ ನಮ್ ನೀರಿನ ಒಳಗೆ ನಾವು ಪರೀಕ್ಷೆ ಮಾಡ್ಸೀವಿ ಸರ್ ಯಾವುದೇ ರೀತಿಯಾದಂತ ಅದರೊಳಗೆ ಇದು ಇಲ್ಲ ಸರ್ ನಮ್ದೇನು ನೀರ ಸ್ಪ್ರೇ ಮಾಡೋಕ್ಕೂ ಯಾವುದೇ ತೊಂದರೆ ಇಲ್ರಿ ಆಮೇಲೆ ಡ್ರಿಪ್ ಮುಖಾಂತರ ಕೊಡ್ಲಕ್ಕೂ ಯಾವುದೇ ತೊಂದರೆ ಇಲ್ರಿ ಕೆಲವೊಂದು ರೈತರ ಕಡೆ ಏನದ ನೀರ್ ಸೌಳ್ ನೀರ್ ಇದಾವ ಉಪ್ ನೀರ್ ಅದಾವ್ರಿ ಆಮೇಲೆ ಸ್ವಲ್ಪ ಗಡಿಚು ನೀರ್ ಹೌದ್ರಿ ಅವಕ್ಕೆಲ್ಲ ಏನ್ ಮಾಡ್ತೀವಿ ಸರ್ ಸ್ಪ್ರೇ ಮಾಡಿದ್ರೆ ಅಂದ್ರೆ ಅವರು ಈ ತಪ್ಪಲ ತುದಿಗಳು ಇರ್ತಾವಲ್ಲ ಸರ್ ಎಲ್ಲ ಒಣಗಿ ಹೋಗಕ್ ಸ್ಟಾರ್ಟ್ ಮಾಡ್ತಾವ್ರಿ ಮತ್ತೆ ಅದು ಒಣಗಿ ಹೋಗಕ್ ಸ್ಟಾರ್ಟ್ ಮಾಡ್ತಾ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಒಳಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ವ್ಯತ್ಯಾಸ ಆಗೋದ್ರಿಂದ ಏನಾಗ್ಬಿಡ್ತದೆ ಇಳುವರಿ ಒಳಗೆ ಬಹಳಷ್ಟು ಹೊಡೆತ ಬೀಳ್ತೀವ್ರಿ ಅಂತ ರೈತರಿಗೆ ನಾವೇನ್ ಹೇಳ್ತೀವ್ರಿ 100 ಲೀಟರ್ ನೀರಿಗೆ 4 ರಿಂದ 5 ನಿಂಬೆಹಣ್ಣು ಸರ್ ಅದು ನಾವು ರಸ ಮಾಡಿ 100 ಲೀಟರ್ ನೀರಿಗೆ ಹಾಕಿ ಒಂದ್ 10 ರಿಂದ 15 ನಿಮಿಷ ಒಂದ್ 2 ಸಾರಿ ಕಲಿಸಿ ಬಿಡೋದು ಸರ್ ಕಲಿಸಿ ಬಿಟ್ಕೊಂಡು ಆಮೇಲೆ ನಾವು ಹೊಡಿಯುವಂತ ಔಷಧ ಅದ್ರಾಗ ಹಾಕಿ

ಮುಂದಕ ಬಿಟ್ಟು ಮರ್ತೆ ಕೈ ಮಾದಗಿರ ಉಣಿಯಲ್ಲಿ ಹೊಕ್ಕಳೆ ಕುಂಬಾರ ಉಣಿಯಾಗ ಕುಂತಾಳೆ ಕಣಿಯೇ ಕಣಿಯೇ ಕಣಿಯಳ ಬಂದೆ ಕಣಿಯೇ ಕಣಿಯೇ ಕಣಿಯಳ ಬಂದೆ ಕಣಿ ಶಬ್ದ ತಾಯಿ ಗೌರಮ್ಮ ಇಬ್ಬರ್ನ ದಾಸರ್ನ ಕಳಿಸಾಳೆ ನಮ್ಮ ಗೌರಿ ಕರಿತಾಳೆ ಬಾರಕ ನಮ್ಮ ತಾಯಿ ಕರಿತಾಳೆ ಬಾರಕರ ಗಂಡನೆಲ್ಲದ ಮನೆಗೆ ನಾಬಾರು ಪುರುಷನೆಲ್ಲದ ಮನೆಗೆ ನಾಬಾರು ನಮ್ಮ ಗೌರಿ ಇರಲಿಕ್ಕೆ ನಿನಗೇನು ಬಾಯ ನಮ್ಮ ತಾಯಿ ಇರಲಿಕ್ಕೆ ನಿನಗೇನು ಬಾಯ ಯೋಳ ಬಾಗಿಲ ಬಾ ಯೋಳ ಬಾಗಿಲ ದಾಟಿ ಎಂಟ ಬಾಗಿಲಿಗೆ ರತ್ನದ ಕಂಬಳಿ ಗದ್ದೆಗೆ ಗದ್ದಿಗೆ ಮ್ಯಾಲೆ ಕರವಂಜನ ನಿನ ಕಂಡ ನೂರು ಯಾವ್ದೇ ಕರವಂಜೆ ನಿನ ತವರ ಮಾನಿ ಯಾವ್ದೇ ಕರವಂಜೆ ನನ ಗಂಡ ನೂರು ಹರಿಯ ಡಾವಣೆ ನನ ತವರ ಮಾನಿ ಬಳಗೆ ಮಸ್ಕಿ ನೀ ಉಂಡ ಊಟ ನಾ ಹೇಳ ನಿನಗೆ ಬಿದ್ದ ಸಪನ ನಾ ಹೇಳ ನಾ ಉಂಡ ಊಟ ನೀನೇನು ನನಗೆ ಬಿದ್ದ ಸಪನ ನೀನೇನು ಮುತ್ತು ಕೊಡತೀನಿ ಕಣಿಗೆಳೆ ವಂಕಿಯು ಕೊಡತೀನಿ ಕಣಿಗೆಳೆ ವಜ್ರವು ಕೊಡತೀನಿ ಕಣಿಗೆಳೆ